ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಇಂಡಿ ತಾಲೂಕು ವಾಡೆ ಗ್ರಾಮದ ಹಿರಿಯ ಕೃಷಿಕರಾಗಿರುವಂತಹ ಜಿ ಎಸ್ ಚಕ್ಕಡಿ ಅವರಿದ್ದಾರೆ. ಮೊದಲು ಜಿ ಎಸ್ ಚಕ್ಕಡಿ ಅವರು ಪಿಎಸ್ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ನಿವೃತ್ತನಾದ ನಂತರ ಅವರು ಈ ಕೃಷಿ ಕ್ಷೇತ್ರಕ್ಕೆ ಬಂದಾರ. ಇದರೊಳಗೆ ಸುಮಾರು ಒಂದು ಎರಡು ವರ್ಷದಿಂದ ಅವರು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ರೈತರು ಏನು ಕೃಷಿ ಮಾಡ್ತಾರ, ಅದೇ ರೀತಿಯಾದಂತಹ ಒಂದು ಕೃಷಿಯನ್ನ ಅವರು ಶುರು ಮಾಡಿದ್ರು. ಆದರೆ ಈ ಒಂದು ವಿಚಾರಕ್ಕೆ ಅವರು ತಮ್ಮನ್ನ ತಾವು ಅನುವು ಮಾಡಿಕೊಂಡು, ಏನು ಗಿರೀಶ್ ಭದ್ರಗೊಂಡ ಅವರು ಹೋಮಿಯೋಪತಿ ಮೆಡಿಸಿನ್ಗಳನ್ನು ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹೇಳಿದ್ರು, ಆ ನಂತರ ಅವರು ಇದನ್ನ ಪ್ರಯೋಗ ಮಾಡೋಣ ಅನ್ಕೊಂಡು ಅದನ್ನ ತಮ್ಮ ತೊಗರಿ ಬೆಳೆಗೆ ಅಪ್ಲೈ ಮಾಡಿದ್ದಾರೆ. ತೊಗರಿ ಬೆಳೆ ಒಳಗೆ ಅವರ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇಳೋಣ. ಜಿ ಎಸ್ ಚಕ್ಕಡಿ ಅವರೇ, ನಮಸ್ಕಾರ, ಸ್ವಾಗತ. ನಮಗೆ ಮೊದ್ಲ ತಾವು ಪಿ ಎಸ್ ಐ ಕೆಲಸ ಮಾಡ್ತಾ ಇದ್ರಿ, ನಿವೃತ್ತರಾದ್ರಿ. ಅದಕ್ಕಿಂತ ಮೊದಲು ಅಂದ್ರ ಏನು ಕೆಲಸದಾಗಿದ್ದಾಗ ಏನು ಅಗ್ರಿಕಲ್ಚರ್ ಮಾಡಿಲ್ಲ ನೀವು? ಹೋಗಿಲ್ಲ. ನಿವೃತ್ತ ಆದ ನಂತರ ಹೊಲಕ್ಕ ಬಂದ್ರಿ. ಈಗ ಎಷ್ಟು ಜಮೀನ್ ಅದ ತಮ್ದು? ಏಳೂವರೆ ಎಕರೆ. ಒಳಗೆ ಏನೇನು ಮಾಡ್ತಾ ಇದ್ರಿ ತಾವು? ನಾವು ತೊಗರಿ ಹಾಕಿದ್ದೇನ್ರಿ 7.5 ಎಕರೆ. ಅದರಲ್ಲಿ ಈ ಹೋಮಿಯೋಪತಿ ತಗೊಂಡ್ರು, ಬೀಜಕ್ ಹಚ್ಚಿ ಇದು ಮಾಡಿದ್ರು, ಬೀಜೋಪಚಾರ ಮಾಡಿದ್ರೆ. ಉಪಚಾರ ಮಾಡದನ್ರಿ. ಮಾಡದ ನಂತರ ಬಿತ್ತು, ಒಂದ್ 15 ಮಿನಿಟ್ ಬಿಟ್ಟು ಬಿತ್ತಕ್ ಸ್ಟಾರ್ಟ್ ಮಾಡಿದೇವ್ರಿ. ಬಿತ್ತದ ಬಳಕ ಮಳಿ ಹೆಚ್ಚಾದಕ್ರೆ ಕೊಳ್ಳಿ ಹಾಯ್ಲಿಲ್ರಿ, ಮಳಿ ಕಮ್ಮಿ ಆದಕ್ರೆ ಅದು ತಪ್ಪಲು ಉದುರ್ಲಿಲ್ರಿ, ಹೂ ಉದುರ್ಲಿಲ್ರಿ, ಇಬ್ಬನ್ ಬಿದ್ದು ಉದುರ್ ಆಳದಾಗ ನಮ್ದು ಏನು ಉದುರ್ಲಿಲ್ಲ. ಹಿಂಗ ನಿಮಗೆ ಇದು ಪರ್ಫೆಕ್ಟ್ ಆಗಿ ಗೊತ್ತಾಯ್ತು ಇದು ಹಿಂಗ ಆಗ್ಯದ? ಇದು ಮನೆ ಗಿರೀಶ್ ಮಗನೇ ಆಗ್ಬೇಕ್ರಿ, ನಮ್ಮ ಮನೆಯವ್ರ ಅಕ್ಕನ ಮಗ ರೀ. ಅಲ್ಲ, ನಿಮಗ ಹಿಂಗ ಏನ್ ಬದಲಾವಣೆ ಆಯ್ತಲ್ಲ, ಇದು ನಿಮಗ ಅನುಭವಕ್ಕೆ ಬಂತು ಇದು? ಹ್ಞೂ ಹ್ಞೂ. ಮಳಿ ಹೆಚ್ಚಾದ್ರು ಏನು ತೊಂದರೆ ಆಗ್ಲಿಲ್ಲಪ್ಪ? ಹ್ಞೂ. ಅದೇ ಮಗ್ಗಲ್ದವ್ರದ್ದು ಹೊರಗುಳ್ದವ್ರಿ, ಕೊಳ್ಳೆ ಹೇಳಿಕತ್ರಿ. ನಾವು ಗಿರೀಶ್ ಕೇಳವ್ರಿ, ಕಕ್ಕ ಮಳಿ ಆಗ್ಯದ ಮತ್ತ ಕೊಳ್ಳೆ ಗಿಳೆ ಆಯ್ತದ ಏನಂದ್ರು, ಕೊಳ್ಳೆ ಆಯ್ದಿಲ್ಲಪ್ಪ, ಈ ಚಲೋ ಅದ ಅಂತ ನಾ ಅಂದ್ರಿ. ಮಗ್ಗಲ್ ಹೊಲ್ದವ್ರು ಕೊಳ್ಳೆ ಆಯ್ತದ, ನಮ್ಮ ಹೊಲಕ್ಕೆ ನಿಂಕರೆ ಏನೂ ಆಗಿಲ್ರಿ ಅಂತ ಹೇಳದ್ರು. ಆಯ್ತು ಕಕ್ಕಂದ್ರು, ಅವ್ ಇದು ಮಾಡಿ ಉಪಚಾರ ಮಾಡಿಕೆ ಮತ್ತು ಮುಂದ ಮಳಿ ಯಾವಾಗ ಕಮ್ಮಿ ಬೀಳ್ತದಲ್ರಿ ಅವಾಗ ತಪ್ಪಲು ಉದುರ್ಲಿಲ್ರಿ. ಈ ಕೆಲವೊಂದು ಇಬ್ಬನ ಬಿದ್ದು ತಪ್ಪಲು ಉದುರ್ತದ್ರಿ. ಆಳದಾಗ ಇಬ್ಬನ ಬಿದ್ದಾಕ ನಮ್ಮ ತಪ್ಪಲು ಉದುರ್ಲಿಲ್ರಿ, ಹೂ ಉದುರ್ಲಿಲ್ರಿ. ಅದು 1 ಎಕರೆಕ್ಕೆ 5 ಚೀಲ ಬಿತ್ತರಿ. 1 ಎಕರೆಕ್ಕೆ 5 ಚೀಲ ಬಿತ್ತು. ಅಂದ್ರ ಒಟ್ಟ ನಿಮಗ ಈ ವಾತಾವರಣದ ಏರುಪೇರಿನಿಂದ ಏನು ತೊಂದರೆ ಆಗ್ಲಿಲ್ಲ? ಆಗ್ಲಿಲ್ಲ. ಪೂರಾ ಎಲ್ಲ ಆರೋಗ್ಯಪೂರ್ಣವಾಗಿದ್ದು ಎಲ್ಲ ಬೆಳೆಗಳು? ಹ್ಞೂ. 7 ಎಕರೆ ಒಳಗೂ ಪೂರಾ ಬೆಳೆದ್ರಿ ನೀವು? ಹ್ಞೂ. 7 ಎಕರೆ ಒಳಗೆ ತೊಗರಿ ಬೆಳೆದ್ರಿ? ಹ್ಞೂ. ಬೀಜೋಪಚಾರ ಮಾಡಿದ್ದು ಅಷ್ಟೇ ಖರೆ? ಅಷ್ಟೇ. ಮತ್ತೇನಾದ್ರು ಉಪಯೋಗ ಮಾಡಿದ್ರಿ ಅದಕ್ಕೆ? ಏನೂ ಇಲ್ರಿ. ಅದಷ್ಟು ಮಾಡೋದಕ್ಕೆ 2 ಸಲ ಔಷಧ ಹೊಡೆದೇ ಅವ್ರಿಗೆ. ಹ್ಮ್. ಯಾವ ಔಷಧ ಹೊಡೆದ್ರಿ? ಹೋಮಿಯೋಪತಿ ಒಳಗೆ. ಅದನ್ನೇ ಕೇಳಿದೆ. ಹ್ಞೂ. ಈಗ ನೀವು ಉಪಯೋಗ ಮಾಡಿದ್ದು ಬರೇ ಹೋಮಿಯೋಪತಿ ಔಷಧ ನಿಮ್ಮ ಬೆಳೆಗೆ? ಹ್ಞೂ. ಅದು ಬೀಜೋಪಚಾರಕ್ಕೆ ಉಪಯೋಗ ಮಾಡಿದ್ರಿ? ಹ್ಞೂ. ಅದ್ರ ನಂತರ ಸ್ಪ್ರೇ ಮಾಡುವಾಗ ಹೋಮಿಯೋಪತಿ ಔಷಧನೇ ಉಪಯೋಗ ಮಾಡಿದ್ರಿ? ಹ್ಞೂ. ಹಂಗಾಗಿ ನಿಮ್ ಬೆಳೆ ಬಹಳ ಚಲೋ ಬಂದ್ರು. ಹ್ಞೂ. 5 ಚೀಲ ನಿಮ್ಮ 1 ಎಕರೆ 5 ಚೀಲ. ಯಾವ ತಳಿ ಹಾಕಿದ್ರಿ ನೀವು? ಪಿಂಕ್ ಹಾಕಿದ್ರಿ. ಈಗ ಮೊದ್ಲ ಏನು ಇಳುವರಿ ಬರ್ತಿತ್ತು ಅದ್ರ ಬಗ್ಗೆ ನಿಮಗೆ ಏನಾದ್ರು ಗೊತ್ತದನ? ಆದ್ರೂ ಕಮ್ಮಿ ಆತಿತ್ತು. ಅವ್ ಮಾಡ ಕೊಟ್ಟಿದ್ದೇವಲ್ರಿ, ಅವ ಅಷ್ಟು ಎಷ್ಟೇ ಬೆಳೆದಿದ್ದಿಲ್ರಿ, 3-3.5 ಇಷ್ಟೇ ಬರ್ತಿತ್ರಿ. ನಾ ಇದು ಏನು ಉಪಯೋಗ ಮಾಡದ್ನಲ್ರಿ, ಗಿರೀಶನ್ ಕಡೆಯಿಂದ ಕಿಳ್ಕೊಂಡ್ ಮಾಡಿದ್ದಕ್ಕ ನಮ್ದ 1 ಎಕರೆ 5 ಚೀಲ ಬಿತ್ತು. ಅಂದ್ರೆ ಈಗ ಯಾವ ಔಷಧ ಬೀಜೋಪಚಾರ ಮಾಡಿದೀವಿ, ಯಾವ ಔಷಧ ಸ್ಪ್ರೇಗ್ ಉಪಯೋಗ ಮಾಡಿದೀವಿ, ಯಾವ ಟೈಮಿಗೆ ಉಪಯೋಗ ಮಾಡಿದೀವಿ, ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಿ ಮೊದ್ಲ ಗಿರೀಶ್ ಅವ್ರ ಕಡೆಯಿಂದ? ಹ್ಞೂ. ತಿಳ್ಕೊಂಡು ಅವ್ನು ಕೇಳ್ಕೊಂಡೇ ಔಷಧ ತಗೊಂಡು ಹೋಗ್ತಿದ್ದವ್ರಿ. ಹೋಗಿ ಸ್ಪ್ರೇ ಮಾಡಿ ಮುಂಜಾಳೆ ಹೋಗಿ ಆಳುಗಳು ತಗೊಂಡು ಸ್ಪ್ರೇ ಮಾಡಿ ಮತ್ ಸಂಜಿಗೆ ವಾಪಸ್ ಬಿಜಾಪಕ್ಕೆ ಬರ್ತೀನಿ. ಹೆಂಗ ಅನಿಸ್ತೈತೆ ನಿಮಗೆ? ಈಗ ಸಾಮಾನ್ಯವಾಗಿ ನೀವು ನೋಡಿರಬಹುದು ಕೆಮಿಕಲ್ ಸ್ಪ್ರೇ ಮಾಡುವಂತಹ ಸಮಯದೊಳಗೆ ಸಾಕಷ್ಟು ಅವ್ರು ಇಬ್ಬನ್ ಬಿದ್ದಂಕ್ರ ಮತ್ತೊಬ್ರು ಹೊಲ್ದಂದು ಇಬ್ಬನ್ ಬಿದ್ದಕ್ರ ಮುಂದದು ತಪ್ಪಲ ಹೂವು ಕೂಡ ಉದುರ್ದ್ರಿ, ನಮ್ಮ ಹೊಟ್ಟೆ ಉದುರಿಲ್ಲ. ಅದ್ರ ಮ್ಯಾಗೆ ನಾವು ಬೆಳಿ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ವಿ? ಬೆಳಿ ಚೆನ್ನಾಗಿತ್ತು, ಬೆಳಿ ಚೆನ್ನಾಗಿತ್ತು, ನಮ್ಮ ಎತ್ತಗ ಮ್ಯಾಗ ಹೋಗಿತ್ತು. ಅಂದ್ರೆ ಸಾಕಷ್ಟು ಆರೋಗ್ಯದ ಬೆಳಿಗ್ಗೆ ಅಂತ ಹೇಳಿ ಅನಿಸ್ತಾ ಇತ್ತು. ಹ್ಞೂ ಸರ್, ಹೇಳಿದ ಪ್ರಕಾರ ಏನ್ ತೊಗರಿ ಕಟ್ಟಿಗೆ ಸುಡ್ತಾರಲ್ರಿ, ಅದು ನಾವು ಆ ಕೆಲಸ ಮಾಡಿವ್ರಿ. ಮಾಡಿರಿ ನೀವು. ಮತ್ ಈಗ ಏನ್ ಮಾಡ್ಬೇಕಂತ ವಿಚಾರ ಮಾಡಿರಿ? ಇನ್ ಮ್ಯಾಗ ಈಗ ತಿಳ್ಕೊಂಡ್ರಿ ಸರ್, ಇನ್ ಮ್ಯಾಗ ಅದು ಒಂದು ತೆಗ್ ಹೊಡೆದು ಅದ್ರಾಗೆ ತಂದು ಹಾಕಿ ಬಿಡ್ತೀವ್ರಿ.

ಇದುವರೆಗೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ವಾಡೆ ಗ್ರಾಮದ ಹಿರಿಯ ರೈತರಾದ ಜಿಎಸ್ ಚಕಡಿ ಅವರೊಂದಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ಮೂರು ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 86-89 ಮತ್ತು ಕನಿಷ್ಠ ಆರ್ದ್ರತೆ 59-67 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಬೇಕು. ಕೃಷಿ ಸಲಹೆಗಳು. ಮುನ್ಸೂಚನೆಯಂತೆ ಮುಂದಿನ ಮೂರು ದಿನಗಳಲ್ಲಿ ಅಲ್ಲಲ್ಲಿ ಸಾಧಾರಣದಿಂದ ಮಧ್ಯಮ ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನು ಮುಂದೂಡುವುದು ಉತ್ತಮ ಹಾಗೂ ಹೆಚ್ಚಿನ ಮಳೆಯಿಂದ ಹೊಲದಲ್ಲಿ ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ನಿರ್ಮಿಸಿ ರೈತರಿಗೆ ಸೂಚಿಸುವುದೇನೆಂದರೆ ಬೆಳೆಯ ಸಂರಕ್ಷಣಾ ಕ್ರಮಗಳನ್ನು ಬೆಳಗಿನ ಹೊತ್ತಿನಲ್ಲಿ ಅಂಟಿನ ದ್ರಾವಣದ ಜೊತೆ ಮಿಶ್ರಣ ಮಾಡಿ ಸಿಂಪರಣೆ ಕೈಗೊಳ್ಳಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ತೊಗರಿಯಲ್ಲಿ ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ಷ್ಟು ಮೇಲ್ಭಾಗದ ಕುಡಿ ಚಿವುಟುವುದು ಮತ್ತು 10 ಗ್ರಾಂ 19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗುವುದು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮೆಡಾಕ್ಲೋಪ್ರಿಡ್ 17.8 LS ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಜಾನುವಾರುಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆದುಕೊಳ್ಳಬಹುದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹಾಗೂ ಹವಾಮಾನ ವರದಿಯನ್ನು ಕೇಳಿದಿರಿ. ನಾಳಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಓದು ಮತ್ತು ವ್ಯಾಖ್ಯಾನದ ಸರಣಿ ಕಾರ್ಯಕ್ರಮ. ನಿರ್ಮಾಣ ಸೋಮಶೇಖರ್, ಹೆಸರುಳಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:20. ಜನಪದ ಸಂಗೀತ. ಮಾನ್ವಿ ತಾಲೂಕಿನ ವೆಂಕಟದಾಸ್ ಅವರಿಂದ ಏಕತಾರಿ ಪದಗಳು. ಪ್ರೇಮದಿಂದ ಎನ್ನ ಆದರನೆ ತೋರಿದೆ ದೇವ ಧನ್ಯನಾದೆ ಧನ್ಯನಾದೇನೋ ಅಂಗನೀಯರ ಅಂಬಲಳಸಿದೆ ಸಂಗಗೊಳಸಿದೆ ಕಂಗಳೂರು ಕದಪಿನಲ್ಲಿ ಗಂಗ ಯಮುನಾ ಸ್ನಾನ ಗೈಸಿ ಕಂಗಳೂರು ಕದಪಿನಲ್ಲಿ ಗಂಗ ಯಮುನಾ ಸ್ನಾನ ಗೈಸಿ ಶೃಂಗರವಾದ ರಂಗು ಪೀಠದಿ ಶೃಂಗರವಾದ ರಂಗು ಪೀಠದಿ ಮಂಗಳಾತ್ಮನ ತೋರಿದೆ ದೇವ ಧನ್ಯನಾದೆ ಧನ್ಯನಾದೇನೋ ಸದ್ಗುರುದೇವ ಕಂಡ ನೋಟಗಳನ್ನು ಬಿಡಸಿದೆ ಮಾರ್ತಂಡು ತೇಜೋ ಕುಂಡಲಿಯ ಕುದರು ತಿಳಿಸಿದೆ ಕಂಡ ನೋಟಗಳನ್ನು ಬಿಡಸಿದೆ ಮಾರ್ತಂಡು ತೇಜೋ ಕುಂಡಲಿಯ ಕುದರು ತಿಳಿಸಿದೆ ರುಂಡ ಮಾಲಾದರನೆ ಕೇಳನ್ನಂಡದೊಳಗೆ ಇದ್ದ ವಿವರ ಮಾಲಾದರನೆ ಕೇಳನ್ನಂಡದೊಳಗೆ ವಿದ್ದ ವಿವರ ಮಂಡಲೇಶ ಮಮತೆಯಿಂದ ಮಂಡಲೇಶ ಮಮತೆಯಿಂದ ಬಂಡೆ ಗುರವಿನ ತೋರಿದೆ ದೇವ ಧನ್ಯನಾದೆ ಧನ್ಯನಾದೇನೋ ಲೋಕದೊಳಗೆ ಹೆಚ್ಚಿನ ಮಾತು ಸುಗಡಿ ಚಂಡಗೆ ಮಕ್ಕಳಾಗಿ ಕಂಡ ಮೂಕ ಹೇಳಿದನಪ್ಪ ಚಂಡಗೆ ಮಕ್ಕಳಾಗಿ ಕಂಡ ಮೂಕ ಹೇಳಿದನಪ್ಪ ಚಂಡ ನೊಟ್ಟಿಲಿ ಪುಂಡ ನುಟ್ಟಿ ಮಂಡಿಗೈಲಿ ಮದ್ದಲಿ ಬಾರಿಸಿ ಮಂಡಲದೊಳಗೆ ಕಂಡೇವಪ್ಪ ಿಗೆ ಆನೆ ಮಲೆ ತಿಂತಂತ ಇಳಿದನಪ್ಪ ಓವಾ ಮಲೆ ತಿಂತಂತ ಇಳಿದನಪ್ಪ ಓವಾ ಚಪ ಚಪ ಎಂಬದು ಕಿವಡ ಕೇಳಿ ಅರಗು ಬೆರಗು ಆಗಿ ನಿಂತ ಅರಗು ಬೆರಗು ಆಗಿ ನಿಂತ ರಾಜ್ಯದೊಳಗೆ ಸೋಜಿಗವಾದ ರಕ್ಕೇನಿಲ್ಲದ ಪಕ್ಷಿ ಒಂದು ಅಂತರದಲ್ಲೇ ಹಾರಾಡುತ್ತಿತ್ತು ಅಂತರದಲ್ಲೇ ಹಾರಾಡುತ್ತಿತ್ತು ಬಾರು ಮಾಡಿ ದೃಷ್ಟಿಸಿ ಒಡುದರೆ ಏಟಿಗೆ ಬಿತ್ತು ಆಗಬಾರದು ಅಗದ ಮಾತು ಆಗಬೇಗನೆ ಕೇಳಿರಿ ನೀವು ಆಗಬಾರದು ಅಗದ ಮಾತು ಆಗಬೇಗನೆ ಕೇಳಿರಿ ನೀವು ಯೋಗಿ ಮಡಿವಾಳಪ್ಪ ಹೇಳಿದ ಓವಾ ಯೋಗಿ ಮಡಿವಾಳಪ್ಪ ಹೇಳಿದ ಓವಾ ಲೋಕದೊಳಗೆ ಹೆಚ್ಚಿನ ಮಾತು ಸುಗಡಿ ಸಂಡಗೆ ಮಕ್ಕಳಾಗಿ ಕಂಡ ಮೂಕ ಹೇಳಿದನಪ್ಪ